ಪ್ರಾಯೋಗಿಕ ಅಂಶಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಮಾಹಿತಿಯನ್ನ ಮಾಡಿಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನಿಯವರು. ದೊಡ್ಡಮನಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಹೈನು ತಳಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದಾಗ ತಳಿ ಅಂದ್ರೆ ಏನು? ತಳಿನ ನಾವು ಒಂದು ಗುಂಪು ಅಥವಾ ಸಮೂಹ ಅಂತ ಕರಿಬಹುದು. ಈ ಸಮೂಹದಲ್ಲಿರುವ ಎಲ್ಲಾ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಅಥವಾ ಯಾವುದೇ ಗಿಡ ಗಂಟಿಗಳಾಗಿರ್ಬೋದು, ನೋಡಲು ಬಾಹ್ಯ ಲಕ್ಷಣಗಳು ಒಂದೇ ಆಗಿರುತ್ತೆ. ಅಂದ್ರೆ ನೋಡಲು ಒಂದೇ ತರ ಇರುತ್ತೆ, ಮತ್ತು ಇವುಗಳೆಲ್ಲವೂ ಒಂದು ಭೌಗೋಳಿಕ ಪ್ರಾಂತ್ಯಕ್ಕೆ ಸೇರಿರುತ್ತವೆ. ಉದಾಹರಣೆಗೆ ಹೇಳಬೇಕಂದ್ರೆ ದೇವನಿ ತಳಿ, ಇದು ಬೀದರ್ ಮತ್ತೆ ಮಹಾರಾಷ್ಟ್ರ ಬೌಂಡ್ರಿಯಲ್ಲಿ ಕಾಣುವಂತ ತಳಿ. ಇದು ನೋಡಲು ಬಿಳಿ ಮೈಬಣ್ಣವಾಗಿದ್ದು ಅಲ್ಲಿ ಇಲ್ಲಿ ಕಪ್ಪು ಚುಕ್ಕಿಗಳನ್ನ ಹೊಂದಿರುತ್ತೆ. ಇದನ್ನ ನಾವು ತಳಿ ಅಂತ ಕರಿತೀವಿ. ಈಗ ದೊಡ್ಡಮನೆಯವರೇ, ಭಾರತದಲ್ಲಿ ನಾವು ಅನೇಕ ತಳಿಗಳನ್ನ ಕೇಳ್ತೇವೆ. ನೀವು ಹೇಳಿದ್ರಿ ದೇವಣಿ ತಳಿ ನಮ್ಮ ಭಾಗದಲ್ಲಿ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು, ಹಾಗೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ತಳಿಗಳನ್ನ ಕಾಣುತ್ತೇವೆ. ಈಗ ಭಾರತದಲ್ಲಿ ತಳಿಗಳನ್ನು ಯಾರು ಗುರುತಿಸ್ತಾರೆ? ಈ ಭಾರತದಲ್ಲಿ NBAGR ಅಂತ ಒಂದು ಅಂಗಸಂಸ್ಥೆ ಇದೆ. NBAGR ಅಂದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ. ಇದು ಹರಿಯಾಣದಲ್ಲಿ ಕರ್ನಾಲ್ ಎಂಬ ಜಿಲ್ಲೆಯಲ್ಲಿ ಇದೆ ಸರ್. ಈ ಸಂಸ್ಥೆಯು ಈ ತಳಿಗಳನ್ನು ಗುರುತಿಸಿ ನೋಂದಾಯಿಸುತ್ತೆ. ಈಗ ನೀವು ಹೇಳಿದ್ರಲ್ಲ ಈ ರೀತಿಯ ಒಂದು ತಳಿಯನ್ನು ಅವರು ಗುರುತಿಸ್ತಾರಂತೆ, NBAGR ಯಾವಾಗ ಸ್ಥಾಪನೆಗೊಂಡಿದೆ, ಸ್ವಲ್ಪ ಅದರ ಬಗ್ಗೆ ಮಾಹಿತಿ ಕೊಡ್ತೀರಾ ನಮ್ಮ ರೈತರಿಗೆ ಅಂತ? ಹೌದು, ಈ ಸೆಪ್ಟೆಂಬರ್ 21, 1984 ನಮ್ಮ ಬೆಂಗಳೂರಿನಲ್ಲೇ ಸ್ಥಾಪಿತಗೊಂಡು ಕಾರಣಾಂತರದಿಂದ 1985 ಹರಿಯಾಣದ ಕರ್ನಾಲ್ ಜಿಲ್ಲೆಗೆ ಸ್ಥಳಾಂತರಗೊಂಡಿದೆ ಸರ್. ಈಗಲೂ ಕೂಡ ಹರಿಯಾಣದ ಕರ್ನಾಲ್ನಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ದೊಡ್ಡಮನಿಯವರು, ಹಾಗಾದ್ರೆ ಈ ರೀತಿಯ ಒಂದು ಸಂಸ್ಥೆಯನ್ನು ಸ್ಥಾಪಿಸಲು ಮುಖ್ಯ ಉದ್ದೇಶ ಏನು? ಏನಾದರೂ ಒಂದು ಗುರಿ ಅಥವಾ ಉದ್ದೇಶ ಇರಬೇಕಲ್ಲ? ಹೌದೌದು, ಖಂಡಿತ ಇದೆ ಸರ್. ಹೊಸ ತಳಿಗಳನ್ನ ಗುರುತಿಸಿ ಅದನ್ನ ನೋಂದಾಯಿಸುತ್ತೆ, ಅಳಿಸಿ ನಶಿಸಿ ಹೋಗುವಂತ ತಳಿಗಳನ್ನು ಗುರುತಿಸಿ ಅವುಗಳನ್ನು ಸಂರಕ್ಷಣೆ ಮಾಡುತ್ತೆ ಸರ್. ಅಂದ್ರೆ ಈ ರೀತಿಯ ಒಂದು ನಶಿಸಬಾರದು, ಒಳ್ಳೆ ತಳಿಗಳನ್ನು ಉಳಿಸಿಕೊಳ್ಬೇಕು. ರೈತಾಪಿ ವರ್ಗಕ್ಕೆ ಪ್ರಯೋಜನ ಆಗುವಂತ ತಳಿಗಳು ನಶಿಸಿ ಹೋದ್ರೆ ಬಹಳ ಕಷ್ಟ ಆಗ್ತದೆ ಸಿಗ್ಲಿಕ್ಕೆ ಅಲ್ವಾ? ಈಗ ಭಾರತದಲ್ಲಿ ಈವರೆಗೆ ಎಷ್ಟು ತಳಿಗಳನ್ನ ನೋಂದಾಯಿಸಿದ್ದಾರೆ? 2021 ಅಂಕಿಅಂಶ ಇದು. ಒಟ್ಟು 202 ತಳಿಗಳನ್ನ ಈ ಸಂಸ್ಥೆ ನೋಂದಾಯಿಸಿದೆ. ಇದರಲ್ಲಿ ಒಟ್ಟು ಆಕಳು 50, ಎಮ್ಮೆ 19 ತಳಿಗಳು, ಕೋಳಿ 19, ಕುರಿ 44, ಮೇಕೆ 34, ಕುದುರೆ 7, ಒಂಟೆ 9, ಹಂದಿ ತಳಿಗಳು 10, ನಾಯಿ ತಳಿಗಳು 3 ಮತ್ತು ಕತ್ತೆ ತಳಿಗಳು 3 ಇದೆ. ಇಷ್ಟು 202 ತಳಿಗಳು ನಮ್ಮ ಭಾರತ ದೇಶಕ್ಕೆ ಸೇರಿರುತ್ತೆ. ಅಂದ್ರೆ ಭಾರತದಲ್ಲಿ ಈ 202 ತಳಿಗಳು ಇರ್ತವೆ. ಹೌದು, ಇದರೊಟ್ಟಿಗೆ ವಿದೇಶಿ ತಳಿಗಳನ್ನು ಏನಾದರೂ ಇಲ್ಲಿ ಇಟ್ಟುಕೊಂಡಿರ್ತಾರೆ ಹೇಗೆ? ಇಲ್ಲ ಸರ್, ಇವರು ಬರೀ ಹೈನು ತಳಿಗಳಂದ್ರೆ ಈಗ ನಾವು ಕ್ರಾಸ್ಪೆಡ್ಸ್ ಅಂತ ಕರಿತೀವಿ. ಮುಖ್ಯವಾಗಿ ನಮ್ಮ ಭಾರತದಲ್ಲಿ ಬಳಸುವಂತ ತಳಿಗಳಂದರೆ ಜರ್ಸಿ, HF ಮತ್ತು ಬ್ರೌನ್ ಸ್ವಿಸ್ ವಿದೇಶಿ ತಳಿಗಳ ಬಗ್ಗೆ ಸ್ವಲ್ಪ ಇವರು ಮಾಹಿತಿಯನ್ನ ನೀಡಿದ್ದಾರೆ. ಮುಖ್ಯವಾಗಿ ನಮ್ಮ ದೇಶಿ ತಳಿಗಳನ್ನ ಮಾತ್ರ ಇವರು ನೋಂದಾವಣೆ ಮಾಡ್ತಾರೆ. ಈಗ ನೀವು ಹೇಳಿದ್ರೆ 202 ತಳಿಗಳಿವೆ ಅಂತ ಹೇಳಿದ್ರಿ ದೊಡ್ಡಮನಿಯವರೇ, ಆದ್ರೆ ಭಾರತದಲ್ಲಿ ಸಿಗುವ ಈ ರಾಸು ತಳಿಗಳನ್ನ ಹೇಗೆ ಹೇಗೆ ವಿಂಗಡಿಸ್ತಾರೆ? ಒಟ್ಟು ಹೈನು ತಳಿಗಳು ಏನು ಕರಿತೀವಿ, ನಮ್ಮ ಭಾರತದ ಹೈನು ತಳಿಗಳನ್ನ ನಾವು ಅದರ ಉತ್ಪಾದನೆ ಮೇರೆಗೆ ನಾವು 3 ಗುಂಪಾಗಿ ವಿಂಗಡಿಸ್ತೀವಿ. 3 ಗುಂಪುಗಳು? ಹೌದು. ಯಾವೆಲ್ಲ? ಒಂದು ಹಾಲಿನ ತಳಿಯ ಗುಂಪು 1, ಇನ್ನೊಂದು ಉಳುಮೆ ತಳಿಗಳು, ಇನ್ನು ಹಾಲು ಮತ್ತು ಉಳುಮೆ ತಳಿಗಂತ ಕರಿತೀವಿ. ಈ ಹಾಲಿನ ತಳಿಗಳ ಅಂದ್ರೆ ಅವು ಈ ತಳಿಗಳಿಗೆ ಸೇರಿರುವಂತ ಆಕಳ ತಳಿಗಳಾಗಿರಬಹುದು ಅಥವಾ ಎಮ್ಮೆ ತಳಿಗಳಾಗಿರಬಹುದು. ಇವು 1,000 to 1,500 ಕೆಜಿಯಷ್ಟು ಒಂದು ಸೂಳಿಗೆ ಹಾಲಿನ ಇಳುವರಿ ಕೊಡಲೇಬೇಕು. ಅಂದ್ರೆ ನಮ್ಮ ಭಾರತದ ದೇಶದ ಹಾಲಿನ ತಳಿಗಳಂದ್ರೆ ಗಿರ್ ಆಗಿರ್ಬೋದು, ಸಾಹಿವಾಲ್ ಇರಬಹುದು, ಮತ್ತೆ ಇನ್ನು ಉಳುಮೆ ತಳಿಗಳಂದ್ರೆ ಇದರಲ್ಲಿ ಇಳುವರಿ ಜಾಸ್ತಿ ಇರೋದಿಲ್ಲ. ಮುಖ್ಯವಾಗಿ ಇವನ್ನ ನಾವು ಹೊಲ ಗದ್ದೆಗೆ ಉಪಯೋಗಿಸ್ತೇವೆ, ಅಂದ್ರೆ ಬಿತ್ತೋದಕ್ಕೆ ಇಲ್ಲ ಗಾಡಿ ಕಟ್ಟೋದಕ್ಕೆ. ಇಂಥವನ್ನ ನಾವು ಉಳುಮೆ ತಳಿ ಅಂತ ಕರಿತೀವಿ. ಇದ್ರ ಹಾಲಿನ ಇಳುವರಿ ಬಹಳ ಕಡಿಮೆ ಇರುತ್ತೆ, ಅಂದ್ರೆ ಒಂದು ಸೂಲಿಗೆ 500 kg ಕಡಿಮೆ ಇರುತ್ತೆ. ಇನ್ ಮೂರನೇ ಗುಂಪು ಅಂತ ಹೇಳಿದ್ರೆ ಹಾಲು ಮತ್ತು ಉಳುಮೆಗಾಗಿ ಸಾಕುವಂತ ತಳಿಗಳು. ಇದರಲ್ಲಿ ಆಂಗೋಲ್ ಇರಬಹುದು, ಹರಿಯಾಣ ಇರಬಹುದು, ಇಲ್ಲ ಕಾಂಗ್ರೆಸ್ ತಳಿ ಅಂತ ಇದೆ. ಇದರಲ್ಲಿ ಹಾಲಿನ ಇಳುವರಿನ ನಾವು 500 to 1,000 kg ಒಳಗಡೆ ಇರುತ್ತೆ ಒಂದು ಸೂಲಿಗೆ. ಈ 3 ಗುಂಪಲ್ಲಿ ನಾವು ವಿಂಗಡಿಸಬಹುದು. ನೀವು ಭಾರತದ ತಳಿಗಳ ಬಗ್ಗೆ ಬಹಳ ವಿವರವಾಗಿ ವಿವರವನ್ನು ಕೊಟ್ಟಿದ್ದೀರಿ. ಈಗ ರೈತರಿಗೆ ಕೂಡ ಕುತೂಹಲ ಇರ್ತದೆ, ಆದ್ರೆ ಕರ್ನಾಟಕಕ್ಕೆ ಸೇರಿರುವ ಆಕಳು ಹಾಗೂ ಎಮ್ಮೆಗಳು ಎಷ್ಟು ತಳಿಗಳಿರ್ತವೆ, ಯಾವ ರೀತಿ ಇರ್ತವೆ, ಉತ್ಪಾದನೆ ಮತ್ತು ಹಾಲು ಕೊಡುವಂತದ್ದು ಯಾವುದು, ಇಂತಹ ಕುತೂಹಲಗಳಿರ್ತವೆ, ಆ ಬಗ್ಗೆ ಒಂದಷ್ಟು ಹೇಳ್ತೀರಾ? ಹೌದೌದು, ನಮ್ಮ ಕರ್ನಾಟಕಕ್ಕೆ ಸೇರಿರುವಂತ ಈ ಆಕಳ ತಳಿಗಳ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಸಿಗುವಂತದ್ದು ಬರೀ ಉಳುಮೆ ತಳಿಗಳು ಮಾತ್ರ ಇದೆ. ಹಾಲು ನೀಡುತ್ತೆ, ಇದನ್ನ ನಾವು ಉಳುಮೆ ತಳಿ ಆ ಗುಂಪಿಗೆ ನಾವು ಸೇರಿಸ್ತೀವಿ. ಒಟ್ಟು ಆರು ತಳಿಗಳಿದೆ ಅಂದ್ರೆ ಅಮೃತ್ ಮಹಲ್, ಕಿಲ್ಲಾರ್, ಕೃಷ್ಣವಾಲಿ, ಹಳ್ಳಿಕಾರ್, ದೇವನಿ ಮತ್ತು ಮಲ್ನಾಡ್ ಗಿಟ್ಟ. ಇವಿಷ್ಟು ನಮ್ಮ ಆಕಳು ತಳಿಗಳು ಕರ್ನಾಟಕದಲ್ಲಿದೆ. ಇನ್ನು ಎಮ್ಮೆ ತಳಿಯ ಬಗ್ಗೆ ಹೇಳಬೇಕಂದ್ರೆ ಎಮ್ಮೆ ತಳಿ ಕರ್ನಾಟಕಕ್ಕೆ ಸೇರಿರೋ ಒಂದೇ ತಳಿ ಅಂದ್ರೆ ಅದು ಧಾರವಾಡ ಮಾತ್ರ, ಧಾರವಾಡಿ ತಳಿ. ಇದು ಇತ್ತೀಚೆಗೆ ಮಾತ್ರ ಇದು ನೋಂದಾಯಿಸಿದ್ದಾರೆ. ಈಗ ಬಹಳ ಕುತೂಹಲ ಏನಂತ ಹೇಳಿದ್ರೆ, ನೀವು ಇಷ್ಟು ತಳಿಗಳು ಕರ್ನಾಟಕದಲ್ಲಿ ಇವೆ ಅಂತ ಹೇಳಿದ್ರಿ, ಈಗ ಕರ್ನಾಟಕಕ್ಕೆ ಹೊಂದಿಕೊಳ್ಳುವ ಹೈನು ತಳಿಗಳು ಯಾವುವು, ಸ್ವಲ್ಪ ಅದರ ಬಗ್ಗೆ ವಿವರ ಕೊಡಿ. ಹೌದು, ಈ ಹಾಲು ಉತ್ಪಾದನೆಗೆ ಅಂದ್ರೆ ಅತಿ ಹೆಚ್ಚು ಹಾಲು ನೀಡುವಂತ ತಳಿಗಳು ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತ ತಳಿ ಅಂದ್ರೆ ಗಿರ್ ಹಾಗೂ ಸಾಹಿವಾಲ್. ಇವು ಬಹಳ ಹೊಂದ್ಕೊಳ್ಳುತ್ತೆ ಹಾಲಿಗೆ. ಹೌದು, ಇನ್ ವಿದೇಶಿ ತಳಿಗಳ ಬಗ್ಗೆ ಅಂದ್ರೆ ಮಿಶ್ರ ತಳಿಯಾದ ಜರ್ಸಿ ಮತ್ತು ಹೆಚ್ ಎಫ್ ತಳಿ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುತ್ತೆ. ಇನ್ ಎಮ್ಮೆ ತಳಿಗಳ ಬಗ್ಗೆ ಹೊಂದ್ಕೊಳ್ಳುವ ತಳಿಗಳಂದ್ರೆ ಸುರ್ತಿ ಇರಬಹುದು, ಮುರ್ರಾ, ಜಾಫ್ರಾಬಾದಿ ಹಾಗೂ ಧಾರವಾಡಿ ತಳಿಗಳು ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತ ತಳಿಗಳು. ಈ ರೀತಿ ಇರ್ತದಂತ ತಳಿಗಳು ಅಂದ್ರೆ ಹೈನುಗಾರಿಕೆಯನ್ನು ವೃದ್ಧಿಸಿಕೊಳ್ಳಬೇಕಾದ್ರೆ ದೇಶೀಯವಾಗಿ ಈ ಎರಡು ತಳಿಗಳು ಮುಖ್ಯವಾಗಿ. ಹೌದೌದು, ಅಂದ್ರೆ ಈಗ ಮಿಶ್ರ ತಳಿಗಳಾದ ಜರ್ಸಿ ಮತ್ತು ಹೆಚ್ ಅದು ವಿದೇಶಿ ತಳಿಗಳದ್ದು. ನಮ್ಮ ಸ್ಥಳೀಯವಾಗಿ ಅಥವಾ ದೇಶೀಯವಾಗಿರತಕ್ಕಂಥದ್ದು, ದೇಶೀಯವಾಗಿರುವಂತದ್ದಂದ್ರೆ ಗಿರ್ ಮತ್ತು ಸಾಹಿವಾಲ್ ಅನ್ನು ನಾವು ಬಳಸಬಹುದು. ಗಿರ್ ಮತ್ತು ಸಾಹಿವಾಲ್ಗಳು ಈ ಹೈನುಗಾರಿಕೆಗೆ ಹೆಚ್ಚಾಗಿ ಬಳಸಿಕೊಂಡ್ರೆ ದೇಶೀಯವಾಗಿರುವಂತಹ ತಳಿಗಳು. ಈಗ ಹೈನು ರಾಸುಗಳನ್ನು ಕೊಳ್ಳುವ ಮುಂಚೆ ನಮ್ಮ ರೈತ ಬಾಂಧವರು ಯಾವ ರೀತಿಯ ಎಚ್ಚರಿಕೆಗಳನ್ನ ಕ್ರಮಗಳನ್ನ ಅನುಸರಿಸಬೇಕು? ಈಗ ಕೇವಲ ತಗೊಂಡ್ರೆ ಸಾಲದು, ಆ ಮುಂದೆ ಅದನ್ನು ಮುಂದುವರಿಸಬೇಕು, ಸಾಕಬೇಕು, ಹಾಲು ಕೊಡಬೇಕು ಅಥವಾ ಅವರ ಉಪಯೋಗಕ್ಕೆ ಬರಬೇಕು, ಯಾವ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು ಅಂತ. ಹೌದು, ಈಗ ಬಹುಮುಖ್ಯವಾಗಿ ನಾವು ಯಾವುದೇ ಪಶುಪಾಲನಾ ಪದ್ಧತಿಯನ್ನು ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಮುಖ್ಯವಾಗಿ ತಳಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹೌದು, ತಳಿಗಳನ್ನು ಗುರುತಿಸಿಕೊಳ್ಳೋದು. ಹೌದು ಹೌದು, ಯಾಕಂದ್ರೆ ಈ ರೈತರಿಗೆ ಈ ತಳಿಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋದು ಬಹಳ ಅಗತ್ಯ ಇದೆ. ಯಾಕಂದ್ರೆ ಮಧ್ಯವರ್ತಿಗಳಿದೆ, ಇರ್ತಾರೆ, ಅವ್ರೇನ್ ಮಾಡ್ತಾರೆ, ರೈತರಿಗೆ ಪಾಪ ಗೊತ್ತಿರಲ್ಲ ಯಾವ ತಳಿನ ನಾವು ತಗೋಬೇಕು, ಅದ್ರ ಗುಣಲಕ್ಷಣಗಳೇನು. ಉದಾಹರಣೆಗೆ ಈಗ ಹೈನು ಉದ್ಯಮ ನಾನು ಸ್ಟಾರ್ಟ್ ಮಾಡಬೇಕಿತ್ತಂದ್ರೆ ಹೈನು ಅಂದ್ರೆ ಹಾಲಿನ ತಳಿಗಳನ್ನ ಮಾತ್ರ ನಾವು ಆಯ್ಕೆ ಮಾಡಬೇಕಾಗುತ್ತೆ. ರೈತರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ, ಅವ್ರು ಯಾವ್ದಾರ ಒಂದು ಉಳುಮೆ ತಳಿ ತಂದ್ಬಿಟ್ಟು ಹೈನುಗಾರಿಕೆಯನ್ನ ನಾನು ಮಾಡ್ತೀನಿ ಅಂದ್ರೆ ಅವ್ರ ಅದಕ್ಕೆ ಬರೀ ಆಹಾರ ನೀಡಿ ಅಲ್ಲಿ ಲಾಸ್ ಆಗ್ತಾರೆ, ಅವ್ರಿಗೆ ಹೆಚ್ಚಾಗಿ ಹಾಲೇ ಸಿಗೋದಿಲ್ಲ, ಯಾಕಂದ್ರೆ ಅದು ಹಾಲಿನ ತಳಿಗೆ ಸೇರಿರೋ. ಹಂಗಾಗಿ ಬಹುಮುಖ್ಯವಾಗಿ ರೈತರು ತಳಿಗಳ ಬಗ್ಗೆ ಮಾಹಿತಿನ ತಿಳ್ಕೋಬೇಕಾಗುತ್ತೆ. ಮತ್ತಿನ್ನು ಯಾವ ತರ ರಾಸುಗಳನ್ನ ಆಯ್ಕೆ ಮಾಡಬೇಕು ಅಥವಾ ತಳಿಗಳನ್ನ ಆಯ್ಕೆ ಮಾಡಬೇಕಪ್ಪ ಅಂತಂದ್ರೆ, ನಮ್ಮ ಪ್ರದೇಶ ಅಂದ್ರೆ ನಾವು ಕರಾವಳಿ ಸುತ್ತಮುತ್ತ ಇದ್ರೆ ಅಥವಾ ಗುಡ್ಡಗಾಡ ಪ್ರದೇಶ ನಮ್ಮಲ್ಲಿ ಆಗಿದ್ರೆ ನಾವು ಜರ್ಸಿ ತಳಿನ ಆಯ್ಕೆ ಮಾಡಬೇಕು. ಮತ್ತಿನ್ನ ನಮ್ಮಲ್ಲಿ ಅತಿ ಹೆಚ್ಚು ನೀರಾವರಿ ವ್ಯವಸ್ಥೆ ಇದೆ, ನಮ್ಮಲ್ಲಿ ಹೆಚ್ಚಾಗಿ ಹಸಿರು ಮೇವು ಉತ್ಪಾದನೆ ಆಗ್ತಿದೆ ಅಂತಂದ್ರೆ ಅಲ್ಲಿ ನಾವು ಹೆಚ್ ಎಫ್ ತಳಿನ ನಾವು ಆಯ್ಕೆ ಮಾಡಬೇಕಾಗುತ್ತೆ. ಮತ್ತೆ ಎಲ್ಲಿ ಹೆಚ್ಚಿನ ಹಾಲಿನ ಬೇಡಿಕೆ ಇರುತ್ತೆ ಅಲ್ಲಿ ಹೆಚ್ ಎಫ್ ತಳಿನ ನೀವು ಆಯ್ಕೆ ಮಾಡಿದ್ದಲ್ಲಿ, ಈಗ ಜರ್ಸಿ ಮತ್ತು ಹೆಚ್ ಎಫ್ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಹೆಚ್ ಎಫ್ ನಲ್ಲಿ ಅತಿ ಹೆಚ್ಚು ಹಾಲಿನ ಇಳುವರಿ ಇದು ಕೊಡುತ್ತೆ. ಮತ್ತೆ ನಾವು ನಮ್ಮ ಪ್ರದೇಶದಲ್ಲಿ ಹಾಲಿನ ಉತ್ಪಾದನೆಗೆ ಬೇಡಿಕೆ ಏನಾದ್ರೂ ಇದ್ರೆ ನಾವು ಜರ್ಸಿ ತಳಿನ ನೀವು ಆಯ್ಕೆ ಮಾಡಬೇಕು. ಅದೇ ಈಗ ಬಹಳ ಮುಖ್ಯವಾಗಿ ದೊಡ್ಡಮನೆಯವರು ಉತ್ಪಾದನೆಗೆ ಸಂಬಂಧಿಸಿದ ಹಾಗೆ ರೈತರಿಗೆ ಆ ಮಾಹಿತಿಯನ್ನು ಕೂಡ ನಾವು ಕೊಡಬೇಕಾಗ್ತದೆ. ಇವರು ಯಾವ ಅಂಶಗಳನ್ನು ಗಮನಿಸಬೇಕು ಈ ಉತ್ಪಾದನೆಗೆ ಸಂಬಂಧಿಸಿದಂತೆ ತಳಿಗಳನ್ನು ಗುರುತಿಸಿಕೊಳ್ಳುವಾಗ, ಆಯ್ಕೆ ಮಾಡುವಾಗ? ಹೌದು ಹೌದು, ಹಸುವಿನ ಸೂಲಿನ ಹಾಲಿನ ಇಳುವರಿಯು ಆ ತಳಿಯನ್ನ ಅವಲಂಬಿಸಿರುತ್ತೆ. ಹೇಳಬೇಕಂದ್ರೆ ಈಗ ನೀವು ಮಿಶ್ರ ತಳಿ ಹೆಚ್ ಎಫ್ ನ ನೀವು ಆಯ್ಕೆ ಮಾಡಿದ್ದಲ್ಲಿ ಆ ತಳಿಯಲ್ಲಿ ಮಿನಿಮಮ್ ಅಂದ್ರೂ ಒಂದು 3,000-4,000 ಲೀಟರ್ನಷ್ಟು ಹಾಲು ಒಂದು ಸೂಲಿಗೆ ನೀಡುವಂತ ತಳಿನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಇನ್ ಜರ್ಸಿ ತಳಿನ ನೀವು ಆಯ್ಕೆ ಮಾಡ್ತೀರಿ ಅಂತಂದ್ರೆ ಆ ತಳಿಗಳು ಮಿನಿಮಮ್ ಅಂತಂದ್ರೆ ಒಂದು 2,000-3,500 ಲೀಟರ್ನಷ್ಟು ಒಂದು ಸೂಲಿಗೆ ನೀಡುವಂತ ತಳಿಗಳನ್ನ ನೀವು ಆಯ್ಕೆ ಮಾಡಬೇಕು. ಇನ್ನು ಎಮ್ಮೆ ತಳಿಗಳಾದ್ರೆ ಈ ಮೂರ ತಳಿಯು ಸುಮಾರು 1,500-2,000 ಲೀಟರ್ ಮತ್ತು ಸುರ್ತಿ ತಳಿ ಆದ್ರೆ 1,200-1,800 ಲೀಟರ್ ಒಂದು ಸೂಲಿಗೆ ನೀಡುತ್ತದೆ. ಅಂತ ಸಾಮರ್ಥ್ಯ ಉಳ್ಳುವಂತ ರಾಸುಗಳನ್ನು ನಾವು ಆಯ್ಕೆ ಮಾಡಿದ್ದಲ್ಲಿ ಉತ್ತಮ ಲಾಭವನ್ನು ನಾವು ಪಡಿಬಹುದು. ಈಗ ರೈತರು ಈ ರೀತಿ ಗಮನಿಸಿಕೊಂಡು ಆ ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಬಹಳಷ್ಟು ಲಾಭದಾಯಕವಾಗಿ ಅವರು ನಿರ್ವಹಣೆ ಮಾಡಿಕೊಳ್ಬಹುದು. ಯಾಕಂದ್ರೆ ರೈತರು ಒಮ್ಮೆ ಖರೀದಿ ಮಾಡಿದ್ರೆ ಮತ್ತೆ ಮತ್ತೆ ಅದರ ಬಗ್ಗೆ ಗಮನಿಸಲಿಕ್ಕೆ ಆಗುವುದಿಲ್ಲ, ತುಂಬಾ ಸಾಕಷ್ಟು ಆರ್ಥಿಕ ನಷ್ಟವನ್ನು ಕೂಡ ಸಂಭವಿಸುವ ಸಾಧ್ಯತೆ ಇದೆ. ಆದ್ರೆ ತಳಿಗಳ ಆಯ್ಕೆ ಮಾಡುವಾಗಲೇ ಮೊದಲ ಹಂತದಲ್ಲೇ ಅದಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡು ತಳಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೇದು ಅಂತ. ದೊಡ್ಡಮನೆಯವರು ಈಗ ಹೇಳಿ, ಯಾವ ವೈಯಕ್ತಿಕ ಮಾಹಿತಿಯನ್ನು ಹಸುವಿನಲ್ಲಿ ಗಮನಿಸಬೇಕು? ಇನ್ನು ವಯಸ್ಸಿನ ಬಗ್ಗೆ ಹೇಳೋದಾದ್ರೆ ಅಂದ್ರೆ ಯಾವ ವಯಸ್ಸಿನ ಹಸುಗಳನ್ನ ನಾವು ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ 2-4 ಶಾಶ್ವತ ಹಲ್ಲುಗಳು ಉಳ್ಳ ಅಥವಾ ಆ ಹಸು 2 ಅಥವಾ 3 ಸೂಲಿನಲ್ಲಿ ಇರುವಂತಹ ಹಸುಗಳನ್ನ ನಾವು ಆಯ್ಕೆ ಮಾಡಿದಲ್ಲಿ ನಾವು ಅಧಿಕ ಹಾಲಿನ ಇಳುವರಿಯನ್ನ 2-3 ಸೂಲಿನಲ್ಲಿ ನಾವು ಕಾಣಬಹುದಾಗಿದೆ. 2-4 ಹಲ್ಲುಗಳು. ಹೌದು ಹೌದು, ಅಂದ್ರೆ ಆವಾಗ ಅದು ಎರಡು ಅಥವಾ ಮೂರನೇ ಸೂಲ್ ಅಂತ ಏನು ಕರಿತೀವಿ, ಅಥವಾ ಎರಡನೇ ಕರು ಹಾಕಿರುವಂತ ಆಕಳ ಆಗಿರ್ಬೋದು, ಇಲ್ಲ ಮೂರನೇ ಕರು ಹಾಕಿರುವಂತಹ ಆಕಳವನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ಆವಾಗ ಏನಾಯ್ತು, ಎರಡು ಅಥವಾ ಮೂರನೇ ಸೂಲಿನಲ್ಲಿ ನಾವು ಅಧಿಕ ಹಾಲಿನ ಇಳುವರಿನ ನಾವು ಕಾಣಬಹುದಾಗಿದೆ. ಇನ್ನ ಗರ್ಭಾವಸ್ಥೆ ಬಗ್ಗೆ ನಾವು ಹೇಳಬೇಕಂತಂದ್ರೆ, ಹಸು ಆ ಕರು ಹಾಕಿದ ಹತ್ತು ದಿನಗಳ ನಂತರ ಆಗಿರ್ಬೋದು ಅಥವಾ ಪೂರ್ಣ ಗರ್ಭ ಉಳ್ಳುವಂತ ಹಸುಗಳನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ನಮ್ಮ ಹತ್ರ ನಾವು ತಂದಿದ ತಕ್ಷಣನೇ ನಾವು ಒಂದು ವಾರದಲ್ಲೋ ಒಂದು ಹತ್ತು ದಿನದಲ್ಲಿ ಹಾಲಿನ ಉತ್ಪಾದನೆಯನ್ನ ನಾವು ಕಾಣಬಹುದು. ಇನ್ನು ಆರೋಗ್ಯದ ಲಕ್ಷಣ ಬಗ್ಗೆ ಏನಾದ್ರು ಹೇಳೋದಾಗಿದ್ರೆ, ಒಳ್ಳೆ ಆರೋಗ್ಯವಂತ ಆಕಳುಗಳು ಅಥವಾ ರಾಸುಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಇನ್ನಾದ್ರ ಮೈಕೆಟ್ಟಿನ ಬಗ್ಗೆ ನಾವೇನಾದ್ರು ಹೇಳೋದಾದ್ರೆ, ಅತಿ ದಪ್ಪ ಅಥವಾ ಅತಿ ಸಣ್ಣಾಗಿರುವಂತ ರಾಸುಗಳನ್ನ ನಾವು ಆಯ್ಕೆ ಮಾಡಬಾರದು. ಓಹೋ, ಅದು ಬಹಳ ಗಮನಿಸಬೇಕು. ರೈತರು ಈಗ ನೋಡೋದಕ್ಕೆ ತುಂಬಾ ದಪ್ಪ ಆಗಿದೆ ಅದು ಒಳ್ಳೆ ಹಾಲಿನ ಇಳುವರಿ ಕೊಡುತ್ತೆ ಅಂತ ಅಲ್ಲ, ಅತಿ ಸಣ್ಣನೂ ಇರಬಾರದು, ಅತಿ ದಪ್ಪವಾಗೂ ಇರಬಾರದು, ಮಧ್ಯಮ ಗಾತ್ರದ ಆ ಸರಾಗವಾಗಿ ಅಲ್ಲಿ ಇಲ್ಲಿ ಓಡಾಡುವಂತ ಮೈಕಟ್ಟು ಹೊಂದಿರುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿ. ಆದ್ರೂ ಕೂಡ ಕೆಲವೊಮ್ಮೆ ನೋಡ್ತೇವೆ ಕಳುಗಳು ಬಹಳ ಗಾತ್ರದಲ್ಲಿ ದಪ್ಪ ಇರ್ತದೆ, ಅಂತದೆಲ್ಲ ಈ ರೀತಿಯ ತೊಂದರೆಗಳನ್ನು ಎದುರಿಸ. ಹೌದು, ಅದು ಈಗ ಆಹಾರದ ಕೊರತೆ ಆದಲ್ಲಿ ನಾವು ಹೊರಗಡೆ ಅದನ್ನ ಮೇಯಿಸೋಕ್ ಬಿಟ್ಟಾಗ ಒಂದ್ ಸ್ವಲ್ಪ ದೂರ ಕ್ರಮೇಣ ಓಡಾಡ್ ಬಂದ್ರೆ ಸುಸ್ತಾಗ್ಬಿಡುತ್ತೆ. ಸೊ ಅದರದೇ ಆ ತಳಿಯದ ಅದರದೇ ಆದ ಕೆಲವೊಂದು ಅದು ಮೈತೂಕ ಹೊಂದಿರುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿದ್ದಲ್ಲಿ ಅದಕ್ಕೂ ಅಷ್ಟೊಂದು ತೊಂದರೆ ಆಗೋದಿಲ್ಲ, ನಮಗೂ ಅದನ್ನ ಸಾಕೋದ್ರಲ್ಲಿ ಅಷ್ಟೊಂದು ಕಷ್ಟನ ನಾವು ಪಡೋದಿಲ್ಲ. ಇನ್ನ ಬಹುಮುಖ್ಯವಾಗಿ ಹೇಳಬೇಕಪ್ಪ ಅಂತಂದ್ರೆ, ರಾಸುವಿನ ಉದ್ದಕ್ಕೆ ನಾವು ಹೋಲಿಸಿದರೆ ಕಾಲುಗಳು ಗಿಡ್ಡವಾಗಿರಬೇಕು. ಕಾಲುಗಳು ಗಿಡ್ಡವಾಗಿರಬೇಕು. ಇದು ಮಿಶ್ರತಳಿಗಳ ಒಂದು ಮುಖ್ಯವಾದ ಅಂಶನ ಅಂತ ಹೇಳ್ಬೋದು. ಅದ್ರ ಉದ್ದನ ನಾವು ಹೋಲಿಸಿದ್ರೆ ಕಾಲುಗಳು ಗಿಡ್ಡವಾಗಿರ್ಬೇಕು. ಗಿಡ್ಡ ಇದ್ದಾಗ ಏನಾಗುತ್ತೆ, ಅದು ತೂಕ ಅದು ಸರಿಯಾಗಿ ತಗೊಳ್ಳುತ್ತೆ. ಮತ್ತೆ ಈ ಗೊರಸುಗಳು ಚಿಕ್ಕದಾಗಿರಬೇಕು, ಗಟ್ಟಿಯಾಗಿರಬೇಕು, ಚಿಕ್ಕದಾಗಿರಬೇಕು. ಗಟ್ಟಿ ಗೊರಸಿದ್ರೆ ಅದ್ರ ಏನು ಮೈ ತೂಕ ಇರುತ್ತೆ ಅದು ಸಮಾನವಾಗಿ ತಡೆಯುತ್ತೆ ಗೊರಸುಗಳು. ಹಂಗ ಗೊರಸುಗಳು ಗಟ್ಟಿಯಾಗಿರಬೇಕು, ಚಿಕ್ಕದಾಗಿ. ಆರೋಗ್ಯದ ದೃಷ್ಟಿಯಿಂದ ಒಳ್ಳೆ ಆಕಳುಗಳದ್ದು ಇದು, ಒಳ್ಳೆ ಆಕಳುಗಳು ಇದು ಮಿಶ್ರತಳಿಯಲ್ಲಿ. ಹೌದು, ಮಿಶ್ರತಳಿಗಳಲ್ಲಿ. ಇನ್ನು ದೇಸಿ ತಳಿಗಳನ್ನ ನಾವು ನೋಡಿದ್ರೆ ಕಾಲುಗಳು ತುಂಬಾ ದೊಡ್ಡದಾಗಿರುತ್ತೆ. ಹೌದು ಹೌದು. ಈ ಮಿಶ್ರ ತಳಿಗಳ ಬಗ್ಗೆ ಹೇಳೋದಾದ್ರೆ, ಮೈ ಕಟ್ಟಿಗೆ ನಾವು ಹೋಲಿಸಿದಾಗ ಎತ್ತರವನ್ನು ಹೋಲಿಸಿದ ಕಾಲಿನ ಉದ್ದವು ಚಿಕ್ಕದಾಗಿರಬೇಕು. ರೈತ ಬಾಂಧವರು ಇದನ್ನು ಗಮನಿಸಬೇಕು, ಯಾಕಂದ್ರೆ ಮಿಶ್ರ ತಳಿಯಲ್ಲಿ ಗಿಡ್ಡ ಕಾಲಿರಬೇಕು. ಆ ದೇಶೀಯ ತಳಿನಲ್ಲಿ ಉದ್ದ ಇದ್ರು ಏನು ಅಷ್ಟೇನು ದೊಡ್ಡ ಹಾನಿ ಇಲ್ಲ ಅಲ್ವಾ. ಇನ್ನ ಕೆಚ್ಚಲಿನ ಆಳದ ಬಗ್ಗೆ ನಾವು ಹೇಳೋದಾದ್ರೆ, ಕೆಚ್ಚಲಿನ ಆಳ ಮಧ್ಯಮವಾಗಿರಬೇಕು, ಮೊಣಕಾಲಿಕಿಂತ ಮೇಲಾಗಿರಬೇಕು, ಅದಕ್ಕಿಂತ ಕೆಳಗಿರಬಾರ್ದು. ಇರಬಾರ್ದು ಯಾಕಪ್ಪ ಅಂತಂದ್ರೆ, ಕೆಳಗಿದ್ರೆ ಕೆಳಗಡೆ ಈಗ ಆಕಳು ಗಂಜಲು ಅಥವಾ ಸಗಣಿಯನ್ನು ಹಾಕ್ತಾ ಇರುತ್ತೆ, ತೊಟ್ಟುಗಳಿಗೆ ಅದು ಬೇಗ ಹತ್ತುತ್ತೆ, ನೊಣಗಳು ಕೂಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದ್ರೆ ಈಗ ಕೆಚ್ಚಲು ಬಾವು ಅಂತ ಏನು ಕರಿತೀವಿ ಅದು ಬರುವಂತ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಯಾವಳೆ ಒಂದು ಒಳ್ಳೆ ಹೈನು ತಳಿ ಅಂತಂದ್ರೆ, ಮಿಶ್ರ ತಳಿಗಳಾಗಿರ್ಬೋದು ಅಥವಾ ಬೇರೆ ತಳಿಗಳಾಗಿರ್ಬೋದು, ಕೆಚ್ಚಲು ಹೇಗಿರ್ಬೇಕಂದ್ರೆ ಮೊಣಕಾಲಿಕಿನ ಮೇಲೆ ಇರಬೇಕು. ಈಗ ಈ ದೇಶಿ ತಳಿಗಳಲ್ಲಿ ಮತ್ತು ಮಿಶ್ರ ತಳಿಗಳಲ್ಲಿ ಮೊಣಕಾಲಿನ ಮೇಲೇನೆ ಇರ್ತದೆ? ಇರ್ಬೇಕು. ಹೌದು, ಇರುತ್ತೆ. ಕೆಲವೊಮ್ಮೆ ಕೆಳಗೆ ಇರುತ್ತೆ. ಅದು ಏನಪ್ಪ ಅಂತಂದ್ರೆ, ನಾವು ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನಾವು ನೀಡೋದಿಲ್ಲ. ಯಾಕಂದ್ರೆ ಕೆಚ್ಚಲಿನ ಬಾವು ಬರುವಂತ ಚಾನ್ಸಸ್ ತುಂಬಾ ಇರೋದ್ರಿಂದ ನಾವು ಅದು ಇರಬಾರ್ದಂತ ಕರಿತೀವಿ. ಯಾಕಂದ್ರೆ ಮುಂದೆ ಬರುವಂತ ರೋಗನ ಈಗಲೇ ನಾವು ತಡಿಬಹುದು. ಸರಿಯಾದ ತಳಿಗಳನ್ನ ನಾವು ಆಯ್ಕೆ ಮಾಡಿದ, ಸರಿಯಾದ ಅಂಶಗಳನ್ನ ನಾವು ಗಮನ ವಹಿಸಿದ್ದಲ್ಲಿ ಮುಂದಾಗುವ ರೋಗ ಲಕ್ಷಣಗಳನ್ನ ನಾವು ತಡಿಬಹುದು. ದೊಡ್ಡಮನೆಯವರು, ಈಗ ಒಂದು ಬಹಳ ಮುಖ್ಯ ಗಮನಿಸಬೇಕು, ಈ ಹಾಲು ಹಿಂಡಿದ ಮೇಲೆ ಕೆಚ್ಚಲು ಕೆಳಗೆ ಇಳಿಯುದು, ಮೊಣಕಾಲಿನಿಂದ ಕೆಳಗೆ ಇಳಿಯುದು, ಹಾಗೇನಾದ್ರೂ ಇದೇನಾ? ಎಲ್ಲ ಇದರಲ್ಲಿ ಇರೋದಿಲ್ಲ. ಆದರೆ ನಾವು ಗಮನಿಸಬೇಕಂದ್ರೆ, ಈಗ ಹಾಲು ಕರಿಯೋಕ್ಕೂ ಮುಂಚೆ ಮತ್ತೆ ಕರೆದಾದ್ಮೇಲೂ ಕೂಡ ನಾವು ಸರಿಯಾದ ಕ್ರಮಗಳನ್ನು ಪಾಲಿಸಬೇಕಾಗತ್ತೆ. ಅಂದ್ರೆ ಸರಿಯಾಗಿ ಕೆಚ್ಚಲನ್ನು ತೊಳಿಬೇಕಾಗತ್ತೆ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಒಂದು ಬಳೆಚೂರು ತರ ಒಂದು ಕ್ರಿಸ್ಟಲ್ ಬರುತ್ತೆ, ಸಾಮಾನ್ಯವಾಗಿ ಎಲ್ಲ ರೈತರಿಗೆ ನಿಮಗೆ ಸಿಗುತ್ತೆ, ಅದು ಗೊತ್ತಿರುತ್ತೆ. ಅದರಿಂದನೇ ರೈತ ಬಾಂಧವರು ಅವರು ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ತಾರೆ. ನಾವು ಕೆಚ್ಚಲು ಕೂಡ ಅದರಿಂದ ವಾಶ್ ಮಾಡಿ ಒಂದು ಒಳ್ಳೆ ಬಟ್ಟೆನ ತಗೊಂಡ್ಬಿಟ್ಟು ಒರೆಸ್ಬಿಟ್ಟು ನಾವು ಹಾಲನ್ನ ಕರಿಬೇಕು. ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನೆಯವರೇ, ಈಗ ಹೈನು ರಾಸುಗಳನ್ನು ಹೇಗೆ ಸಂವರ್ಧನೆಯನ್ನು ಮಾಡಬೇಕು, ಆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಹೌದು, ಖಂಡಿತವಾಗಿ. ಈಗ ಸಂವರ್ಧನೆ ಅಂದ್ರೆ ಈಗ ನಾವು ಬ್ರೀಡಿಂಗ್ ಅಂತ ಕರಿತೀವಿ, ಅದರ ಬಗ್ಗೆ ರೈತರು ತುಂಬಾ ಕಾಳಜಿ ವಹಿಸಬೇಕಾಗುತ್ತೆ. ನಾವು ಮೊದಲಿನ ದಿನಗಳಲ್ಲಿ ಏನು ಮಾಡಿದ್ವಿ, ಮಾಡಿರೋ ತಪ್ಪೇನಪ್ಪ ಅಂತಂದ್ರೆ, ನಮ್ಮಲ್ಲಿ ಇರುವಂತಹ ದೇಸಿ ತಳಿಗಳನ್ನ ನಾವೇನ್ ಮಾಡಿದ್ವಿ, ವಿದೇಶಿ ತಳಿಗಳ ಜೊತೆ ನಾವು ಕ್ರಾಸ್ ಮಾಡಿಸ್ತಾ ಬಂದ್ವಿ. ಓಹೋ, ಹಾಗೆ ಮಾಡಿಸಬಾರ್ದು. ಹೌದು, ಮುಂಚೆ ಮಾಡಿದ್ವಿ, ಅದು ಒಳ್ಳೆ ಉದ್ದೇಶವಾಗಿತ್ತು. ಏನಪ್ಪ ಅಂತಂದ್ರೆ, ಹೆಚ್ಚಿನ ಹಾಲಿನ ಇಳುವರಿ ಸಿಗ್ಲಿ ಅಂತ ನಾವು ಆತರ ಮಾಡ್ತಾ ಬಂದಿದೀವಿ, ತಪ್ಪಂತ ಅಲ್ಲ. ಏನಾಗಿದೆ ಪರಿಣಾಮ ಏನಾಯ್ತದ ಏನಾಯ್ತಪ್ಪ ಅಂದ್ರೆ ನಮ್ಮಲ್ಲಿ ಇರುವಂತ ದೇಸಿ ತಳಿಗಳ ಲಕ್ಷಣಗಳೇ ಹೊರಟೋಗಿದೆ. ಸುಮಾರು ತಳಿಗಳಲ್ಲಿ ವಿದೇಶಿ ಅಂಶಗಳು ಬಂದು ಸೇರಿದೆ. ಅಂದ್ರೆ ಈ ಕ್ರಾಸ್ ಬ್ರೀಡಿಂಗ್ ಅಥವಾ ಈ ಸಂವರ್ಧನೆಯ ಕ್ರಮವನ್ನು ಅನುಸರಿಸಿರುವುದರಿಂದ. ಹೌದೌದು. ಹಾಗಾಗಿ ಏನ್ ಮಾಡಿದೆ ಈಗ ಸರ್ಕಾರವು ಕೂಡ ಎಚ್ಚೆತ್ತುಕೊಂಡು ಕೆಲವೊಂದು ಸಂವರ್ಧನೆಯನ್ನ ನಾವು ಹೇಗೆ ಮಾಡಬೇಕೆಂದು ಕೆಲವೊಂದು ಅಂಶಗಳನ್ನ ನಮಗೆ ತಿಳಿಸಿಕೊಟ್ಟಿದೆ. ಈಗ ನಮ್ಮಲ್ಲಿ ಏನಾದ್ರು ದೇಸಿ ತಳಿಗಳಿದ್ರೆ ಅಂದ್ರೆ ನಮ್ಮಲ್ಲಿ ಸಿಗುವಂತಹ ಶುದ್ಧ ದೇಸಿ ತಳಿಗಳಿದ್ರೆ ಅವನ್ನ ನಾವು ಬೇರೆ ತಳಿಗಳೊಂದಿಗೆ ಕ್ರಾಸ್ ಮಾಡಿಸಬಾರ್ದು, ಸಂವರ್ಧನೆಯನ್ನ ನಾವು ಮಾಡಿಸಬಾರ್ದು. ಯಾಕಪ್ಪ ಅಂತಂದ್ರೆ ಆ ತಳಿ ಕಲುಷಿತ ಆಗ್ಬಿಡುತ್ತೆ, ಕಂಟಾಮಿನೇಟ್ ಆಗ್ಬಿಡುತ್ತೆ, ಮತ್ತೆ ಅದರಲ್ಲಿರುವಂತ ದೇಸಿ ಗುಣಗಳು ನಶಿಸ್ತಾ ಹೋಗುತ್ತೆ. ಹಾಗಾಗಿ ಈ ನಮ್ಮ ಹತ್ರ ದೇವನಿ ತಳಿ ಇದ್ರೆ ದೇವನಿ ಆಕಳನ್ನ ನಾವು ದೇವನಿ ಹೋರಿಯೊಂದಿಗೆ ನಾವು ಕ್ರಾಸ್ ಮಾಡಿಸ್ಬೇಕು. ಇದರಿಂದ ಏನಾಗುತ್ತೆ ತಳಿ ಲಕ್ಷಣಗಳು ಹಾಗೆ ಉಳಿತಾ ಬರುತ್ತೆ. ಇನ್ನು ನಮ್ಮಲ್ಲಿ ಏನಾದ್ರು ಮಿಶ್ರ ತಳಿಗಳಿದ್ರೆ ಅಂದ್ರೆ ಕ್ರಾಸ್ ಬ್ರೀಡ್ ಅಂತ ಏನ್ ಕರಿತೀವಿ, ಜರ್ಸಿ ಇರ್ಬೋದು ಹೆಚ್ ಎಫ್ ಇರ್ಬೋದು, ಜರ್ಸಿನ ಜರ್ಸಿಯೊಂದಿಗೆ ಕ್ರಾಸ್ ಮಾಡಿಸಿ ಹೆಚ್ ಎಫ್ ನ ಹೆಚ್ ಎಫ್ ಜೊತೆಗೆ ಕ್ರಾಸ್ ಮಾಡಿ. ಇನ್ನು ಕೆಲವೊಂದು ನಮ್ಮಲ್ಲಿ ಈ ರಾಸ್ಗಳಿರುತ್ತೆ, ಯಾವ್ದಾದ್ರು ನಾವು ನಾನ್ ಡಿಸ್ಕ್ರಿಪ್ಟಿವ್ ಗ್ರೂಪ್ ಅಂತ ಕರಿತೀವಿ. ಅಂದ್ರೆ ಈ ಗುಂಪಿನಲ್ಲಿ ಇರುವಂತ ಈ ರಾಸ್ಗಳೇನಿರುತ್ತೆ ಯಾವುದೇ ತಳಿಗೆ ಹೋಲೋದಿಲ್ಲ. ಇಂತ ಗುಂಪನ್ನ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಯಾವ್ದಾರು ನೀವು ಒಂದು ಶುದ್ಧ ದೇಸಿ ತಳಿಯ ಜೊತೆ ಕ್ರಾಸ್ ಮಾಡಿಸಿದ್ರೆ ಒಂದ್ ನಾಲ್ಕರಿಂದ ಐದು ಜನರೇಷನ್ ವರ್ಗೂ ನಾವು ಕ್ರಾಸ್ ಮಾಡಿಸ್ತಾ ಬಂದ್ರೆ ಅದು ಯಾವ್ದು ನಾನ್ ಡಿಸ್ಕ್ರಿಪ್ಟಿವ್ ನಮ್ಮಲ್ಲಿ ಅಂದ್ರೆ ಏನ್ ನಾವು ಜವಾರಿ ದನಗಳಂತ ಕರಿತೀವಿ ಅವು ದೇಸಿ ತಳಿಗಳನ್ನ ಹೆಚ್ಚಾಗಿ ಗುಣಗಳನ್ನ ಅವುಗಳಲ್ಲಿ ನಾವು ಕಾಣಬಹುದು. ಅಂದ್ರೆ ಸಂವರ್ಧನಾ ಕ್ರಮದಲ್ಲೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಖಂಡಿತವಾಗಿ ನಾವು ಹೆಚ್ಚು ಹಾಲು ಸಿಗಲಿ ಅಥವಾ ಬೇಗನೆ ನಮಗೆ ಉತ್ಪಾದನೆಯಲ್ಲಿ ಒಂದು ಲಾಭ ಸಿಗಲಿ ಅಂತ ಹೇಳ್ಕೊಂಡು ಆ ರೀತಿ ಮಾಡಬಾರ್ದು ಅಂತ ಅಲ್ಲ. ಈಗ ದೊಡ್ಡಮನೆಯವರೇ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಉತ್ಪಾದನೆಗೆ ಸಂಬಂಧಿಸಿದಂತೆ ಯಾವ ರೀತಿಯ ತಳಿಗಳನ್ನು ಬಳಸ್ತಾ ಇದ್ದಾರೆ ಈ ಭಾಗದಲ್ಲಿ? ಇಲ್ಲಿ ನಾವು ನೋಡಿದಂಗೆ ಹೆಚ್ಚಾಗಿ ಸರ್ ಮಿಶ್ರ ತಳಿಗಳ ಬಗ್ಗೆ ಹೇಳೋದಾದ್ರೆ ಜರ್ಸಿ ಮತ್ತೆ ಹೆಚ್ ಎಫ್ ಬಳಸ್ತಾ ಇದ್ದಾರೆ. ಮತ್ತಿನ್ ದೇಸಿ ತಳಿಗಳ ಬಗ್ಗೆ ಹೇಳೋದಾರಲ್ಲಿ ನಾವು ನೋಡಿದಂಗೆ ಒಳ್ಳೊಳ್ಳೆ ಫಾರಮ್ಸ್ ಗಳು ಕೂಡ ಇದೆ. ಗಿರ್ ತಳಿ ಇಟ್ಟಿದ್ದಾರೆ, ಇಲ್ಲ ಸಾಹಿವಾಲ್ ತಳಿಗಳು ಇಟ್ಟಿದ್ದಾರೆ. ಇವುಗಳು ನಮ್ಮ ಪ್ರಾಂತ್ಯಕ್ಕೂ ಹೊಂದ್ಕೊಳ್ಳುತ್ತೆ. ಮತ್ತೆ ಹೆಚ್ಚಿನ ಕೊಬ್ಬಿನಾಂಶ ಏನಾದ್ರು ನಮಗೆ ಬೇಕಿತ್ತು, ಹೆಚ್ಚಿನ ಫ್ಯಾಟ್ ಪರ್ಸೆಂಟ್ ನಮ್ಮ ಹಾಲಿನಲ್ಲಿ ಬೇಕಿತ್ತಂದ್ರೆ ನಾವು ಎಮ್ಮೆ ತಳಿಗಳನ್ನು ಕೂಡ ಬಳಸಬಹುದು. ಮುರ್ರಾ, ಸುರ್ತಿ, ಜಾಫ್ರಾಬಾದಿ ಇವೆಲ್ಲ ಒಳ್ಳೆ ಕೊಬ್ಬಿನಾಂಶ ಮತ್ತು ಹಾಲಿನ ಇಳುವರಿ ಕೂಡ ಈ ಎಮ್ಮೆ ತಳಿಗಳಲ್ಲಿ ಜಾಸ್ತಿ. ಉತ್ಪಾದನೆ ಸಂಬಂಧಪಟ್ಟಂತೆ ಹೇಳುವಾಗ ದೇವಣಿ ತಳಿಯ ಬಗ್ಗೆ ಏನ್ ಹೇಳ್ತೀರಿ? ದೇವನಿ ತಳಿನ ನಾವು ಏನಪ್ಪಾ ಅಂತಂದ್ರೆ ಅದು ಡ್ಯುವೆಲ್ ಪರ್ಪಸ್ ಬ್ರೀಡ್ ಅಂತ ಕರಿತೀವಿ. ಏನು ಡ್ಯುವೆಲ್ ಪರ್ಪಸ್ ಅಂದ್ರೆ ಇದನ್ನ ನಾವು ಉಳುಮೆಗೂ ಬಳಸಬಹುದು ಮತ್ತೆ ಹಾಲ್ಗೋಸ್ಕರನು ನಾವು ಬಳಸಬಹುದು. ಹೌದೌದು. ಈ ತಳಿಗಳಲ್ಲಿ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಇದನ್ನ ಉಳುಮೆಗಾಗೆ ಬಳಸ್ತಾರೆ. ಇನ್ನ ರೈತರು ಇದರಿಂದ ಒಂದು ಸೂಳಿಗೆ ಸುಮಾರು ಒಂದು 500 to 600 liters ಅಥವಾ 900 liters 1000 liters ವರೆಗೂ ಈ ತಳಿಗಳಲ್ಲಿ ನಾವು ಹಾಲಿನ ಉತ್ಪಾದನೆಯನ್ನು ಕಾಣಿಸಬಹುದು. ಈಗ ಆತ್ಮ ನಿರ್ಭರ ಹೊಂದಬೇಕಾದ್ರೆ ರೈತನು ಕೂಡ ಆ ಬಗ್ಗೆ ಹೆಚ್ಚು ಚಿಂತಿತನಾಗಿರ್ತಾನೆ. ಮುಖ್ಯವಾಗಿ ಅವರು ಈ ಹೈನುಗಾರಿಕೆಯಲ್ಲಿ ಒಂದು ಆತ್ಮ ನಿರ್ಭರವನ್ನ ಹೊಂದಬೇಕಾದ್ರೆ ಹೆಚ್ಚಾಗಿ ನೀವು ಯಾವ ತಳಿಗಳನ್ನು ಅವರಿಗೆ ಸೂಚನೆ ನೀಡ್ತೀರಿ, ಇಂಥದ್ದೇ ಬಳಸಿದ್ರೆ ಒಳ್ಳೇದು ಅಂತ ಏನಾದ್ರೂ ಆಗಿದ್ದೇನೆ? ಹೇಳ್ಬಹುದು. ಅದೇ ಈಗ ಅವರು ಯಾವುದೇ ಹೈನುಗಾರಿಕೆ ಇರಬಹುದು ಅಥವಾ ಪಶುಪಾಲನಾ ಪದ್ಧತಿ ಆಗಿರಬಹುದು, ಅವರು ಯಾವ ಉದ್ದೇಶಕ್ಕಾಗಿ ಅವರು ಉದ್ಯಮ ಸ್ಟಾರ್ಟ್ ಮಾಡಿದಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಅವ್ರ ಈಗಾಗಲೇ ಹೇಳ್ದಂಗೆ ಈಗ ಡೈರಿ ಫಾರಂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಹಾಲಿನ ತಳಿಗಳನ್ನ ಮಾತ್ರ ಅವ್ರು ಆಯ್ಕೆ ಮಾಡಬೇಕಾಗತ್ತೆ. ಅದನ್ನ ಬಿಟ್ಟು ಈಗಾಗಲೇ ಹೇಳ್ದಂಗೆ ಉಳುಮೆ ತಳಿಗಳೇನಾರು ಅವ್ರು ತಂದ್ರು, ಪಾಪರ್ ಗೊತ್ತಿಲ್ಲದೆ ಏನಾರು ತಂದ್ಬಿಟ್ರೆ, ಅವ್ರ ಆ ತಳಿಗಳಿಗೆ ನೀವು ಎಷ್ಟೇ ಆಹಾರ ಕೊಡಿ, ಎಷ್ಟೇ ಕಾನ್ಸಂಟ್ರೇಟ್ ಅಥವಾ ಒಳ್ಳೆ ಪೌಷ್ಟಿಕಾಂಶದ ಆಹಾರನ ನೀವು ನೀಡಿದ್ರು, ಅದರಲ್ಲಿ ನಾವು ಹೆಚ್ಚಿನ ಹಾಲನ್ನ ನಾವು ಪಡೆಯೋದಕ್ಕಾಗಲ್ಲ. ರೈತ ಬಾಂಧವರಲ್ಲಿ ಒಂದೇ ವಿನಂತಿ ಏನಪ್ಪ ಅಂತಂದ್ರೆ, ನಿಮ್ಮಲ್ಲಿರುವಂತಹ ದೇಸಿ ತಳಿಗಳನ್ನ ನೀವು ಬೇರೆ ತಳಿಗಳೊಂದಿಗೆ ಕ್ರಾಸ್ ಮಾಡಿಸಿ ಹಾಳು ಮಾಡ್ಕೋಬೇಡಿ. ನಿಮ್ಮ ತಳಿಗಳ ಲಕ್ಷಣಗಳೇನಿದೆ ಅದನ್ನ ಕಾಪಾಡ್ಕೋತ ಹೋಗಿ ನೀವು ಹೆಚ್ಚಿನ ಹಾಲಿನ ಇಳುವರಿ ಏನಾದ್ರು ಕಾಣಿಸ್ಬೇಕಿತ್ತಪ್ಪ ಅಂದ್ರೆ ಮಿಶ್ರ ತಳಿಗಳನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಈಗ ಸಾಕಾಣಿಕೆ ವಿಷಯಕ್ಕೆ ಬಂದಾಗ ನಮ್ಮ ಭಾಗದಲ್ಲಿ ಇದಕ್ಕೆ ಬಹಳ ಪ್ರಾಕೃತಿಕವಾಗಿಯೂ ಭಿನ್ನವಾಗಿರ್ತಕ್ಕಂತಹ ಒಂದು ಪ್ರದೇಶ, ಹೆಚ್ಚು ಉಷ್ಣತಾಮಾನ ಇರುವಂತಹ ಜಾಗ, ಇಲ್ಲಿ ಯಾವ ತಳಿಗಳು ಹೆಚ್ಚು ಸೂಕ್ತ ಅಂತೀರಿ? ಹೌದು, ಈಗ ನಮ್ದು ಬೀದರ್ ಗುಲ್ಬರ್ಗ ಇದನ್ನ ಕಂಪೇರ್ ಮಾಡಿ ನೋಡಿದ್ರೆ ನಮ್ಮ ಭಾಗಕ್ಕೆ ಹೊಂದಿಕೊಳ್ಳುವಂತ ತಳಿಗಳನ್ನೇ ನಾವು ಆಯ್ಕೆ ಮಾಡಬೇಕಾಗತ್ತೆ. ಅಂದ್ರೆ ಈ ನಮ್ಮ ಭಾಗಕ್ಕೆ ಅಂತಂದ್ರೆ ದೇವನಿ ಚೆನ್ನಾಗಿ ಹೊಂದಿಕೊಂಡಿದೆ, ಖಿಲ್ಲಾರಿ ಇರ್ಬೋದು, ಕೃಷ್ಣ ವ್ಯಾಲಿ ಇರ್ಬೋದು, ಇವೆಲ್ಲ ಏನಾಗಿದೆ ನಮ್ಮ ಬೀದರ್ ಮತ್ತು ಗುಲ್ಬರ್ಗ ಜಿಲ್ಲೆಗಳಿಗೆ ಹೆಚ್ಚಾಗಿ ಹೊಂದಿಕೊಂಡುವಂತ ತಳಿಗಳು. ಆದ್ರೆ ಕರ್ನಾಟಕದಲ್ಲಿ ನಮಗೆ ಯಾವುದೇ ತರ ಹಾಲಿನ ತಳಿಗಳಿಲ್ಲ, ಇವನ್ನ ನಾವು ಉಳುಮೆಗಾಗಿ ಬಳಸುವಂತ ತಳಿಗಳು. ಹಂಗಾಗಿ ಭಾರತ ಸರ್ಕಾರವೇ ಬಹಳ ಪ್ರಯೋಗಗಳೆಲ್ಲ ಮಾಡಿ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಳ್ಳುವಂತ ತಳಿನ ಅಂದ್ರೆ ಮಿಶ್ರ ತಳಿಗಳನ್ನ ನೀವು ಬಳಸ್ರಿ ಅಂತ ಹೇಳಿಬಿಟ್ಟು ಜರ್ಸಿ ಮತ್ತು ಹೆಚ್ಎಫ್ನ ನಮಗೆ ಆಯ್ಕೆ ಮಾಡೋದಕ್ಕೆ ಹೇಳಿದೆ. ಮಿಶ್ರ ತಳಿಗಳನ್ನ ಬಳಸಿದ್ದಲ್ಲಿ ಹೆಚ್ಚಿನ ಹಾಲಿನ ಉತ್ಪಾದನೆಯನ್ನ ನಾವು ಕಾಣಬಹುದು. ತುಂಬಾ ಒಳ್ಳೇದು ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನೆಯವರೇ, ಯಾಕಂದ್ರೆ ತಳಿಗಳ ಆಯ್ಕೆ ಈ ಪಶುಪಾಲನೆಯಲ್ಲಿ ಬಹಳಷ್ಟು ಮುಖ್ಯವಾಗಿರತಕ್ಕಂತಹ ಪಾತ್ರ ವಹಿಸುತ್ತದೆ. ಹೈನು ತಳಿಗಳ ಆಯ್ಕೆ ಮತ್ತು ಅದರ ಪ್ರಾಯೋಗಿಕ ಅಂಶಗಳ ಬಗ್ಗೆ ಒಂದು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿದ್ದೀರಿ. ನಮ್ಮ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಆದ್ರೆ ನಿಮ್ಮನ್ನು ಹೇಗೆ ಸಂಪರ್ಕಿಸುವುದು, ನಿಮ್ಮ ದೂರವಾಣಿ ಸಂಖ್ಯೆ ಹೇಗೆ? 9620784663. ರೈತ ಬಾಂಧವರೇ, ನಮ್ಮ ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನಿಯವರನ್ನ ಸಂಪರ್ಕಿಸಿ ಈ ತಳಿಗಳ ಆಯ್ಕೆ ಬಗ್ಗೆ, ತಳಿಯ ವಿಧಾನ, ಅದನ್ನು ಹೇಗೆ ನಾವು ಸಾಕಾಣಿಕೆ ಮಾಡಬೇಕು, ಏನಾದ್ರ ಗುಣಲಕ್ಷಣ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9620784663. ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಖಂಡಿತವಾಗಿ ಡಾಕ್ಟರ್ ಶ್ರೀಕಾಂತ್ ದೊಡ್ಡಮನೆಯವರೇ, ಇಲ್ಲಿವರೆಗೆ ಪಶುಪಾಲನಾ ಪ್ರಕ್ರಿಯೆಯಲ್ಲಿ ಹೈನು ತಳಿಗಳ ಆಯ್ಕೆ ಕೂಡ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇದರ ಪ್ರಾಯೋಗಿಕ ಅಂಶಗಳನ್ನು ಕೂಡ ತಾವು ಹೇಳಿದ್ದೀರಿ. ನಮ್ಮ ಕೇಳುಗರಿಗೆ, ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಟ್ಟದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ ಸರ್. ಇದುವರೆಗೆ ತಜ್ಞವಾಣಿ ಹೈನು ರಾಸುಗಳ ಆಯ್ಕೆ ಈ ವಿಷಯವಾಗಿ ಬೀದರ್ನ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಣಿ ಅನುವಂಶೀಯತೆ ಹಾಗೂ ತಳಿಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಶ್ರೀಕಾಂತ್ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗ ನಾವಲಗಿಯ ಮಲ್ಲಪ್ಪ ಬಾಳಪ್ಪ ಹೋಗಾರ್ ಮತ್ತು ಸಂಗಡಿಗರಿಂದ ಸಂಬಳ ವಾದನ ಕೇಳಲಿದ್ದೀರಿ. Thank you. ಇದುವರೆಗೆ ನಾವಲ್ಗಿಯ ಮಲ್ಲಪ್ಪ ಬಾಳಪ್ಪ ಹೋಗಾರ್ ಮತ್ತು ಸಂಗಡಿಗರಿಂದ ಸಂಬಳ ವಾದನ ಕೇಳಿದ್ದೀರಿ. ಕೊನೆಯಲ್ಲಿ ಕೃಷಿ ಹಾಡು. ತಾಂತ್ರಿಕ ಮಾಹಿತಿ ತಿಳಿದಿರಬೇಕು.